ಕರವೇನು ಬಿಡು ನೀ ಬರಲಾರೆ ನಾನು ಕೂಡಿ ನಲಿದಾಡಿ ವಿನೋದದಿ ವಂಚನೆ ಸರಿಯೇ ನಾರಿ ಮನವ ಮುರಿದೆ ಕರವೇನು ಹೆಣದೆಯ ಮೋಸದ ಜಾಲ ಬದುಕಿನ ಆಟವೇ ಸಫಲ ನೀ ಹೆಣದೆಯ ಮೋಸದ ಜಾಲ ಕುಟಿಲವನರಿಯನು ಒಲವನೇ ಕಳೆದೆನು ಮಮತೆಯ ಲಹರಿಗೆ ಸಿಲುಕಿದೆನು ಜಾಣೆ ನಿನಗಾಣೆ ನಿರಂತರ ವಂಚನೆ ತರುವೆ ನೀನೆ ಮನದಿ ಮುನಿದೆ ನಿಜವೇನು ಬಡತನ ಬಾಳಿದೆ ಬಳಲಿ ಸಿರಿತನ ಬಂದಿದೆ ಬೇಲಿ ಬಡತನ ಸಿರಿತನ ಬೆರೆಯದು ಅನುದಿನ ಅನುಭವ ವಚನವ ನುಡಿವೆನು ನಾ ಚಿರಂತನ ಚಂದನ ತರುವ ಕುಸುಮ ಮನವ ಮುರಿದೆ ತರವೇನು ನೊಲಿದೆನು ತೋರಿದೆ ಮತಿಯ ನಿಜವನೇ ತೋರಿದೆ ಗೆಳೆಯ ನಾನೊಲಿದೆನು ತೋರಿದೆ ಮತಿಯ ಮಮತೆಯು ನಿರುಪಮ ಮಧುರವು ಮನ ತುಮ ಮಮತೆಯ ಅನುಭವ ನಿಜವೆನುವ ದೇವಾನವ ಭಾವ ನಿರಂತರ ಸುಂದರ ಸುಖವ ತರುವ Oh,